ಅಪಾರ ಕರುಣಾ ಸಿಂಧೋ ನಿವಾರಣ ಪರಾನ್ಯಿಮಾನ್ ವಿದಾರಯ ಹಿರಣ್ಯಾಕ್ಷ ವಿದಾರಣ ನಖಾಯುಧೈ ವೇತ್ಯಾಯ ಕಾರಣಾಯ ಮಹಾತ್ಮನೆ ಸರ್ವಲೋಕ ಶರಣ್ಯಾಯ ಶ್ರೀ ನೃಸಿಂಹಾಯ ಮಂಗಳಂ ಶೇಷಿಣೇ ಸರ್ವವಸ್ತೂನಾಂ ವಾಂಛಿತಾರ್ಥ ಪ್ರದಾಯಿನೇ ಸಂಶ್ರಿತಾನಾಂ ಸದಾ ಭೂಯಾತ್ ಶ್ರೀ ನೃಸಿಂಹಾಯ ಮಂಗಳಂ. ಪವಿತ್ರಾಣಾಂ ಪವಿತ್ರಾಯ ಪ್ರಾಪಕಾಯ ಫಲಾತ್ಮನೆ ಭದ್ರಾಣಾಮಪಿ ಭದ್ರಾಯ ಶ್ರೀ ನೃಸಿಂಹಾಯ ಮಂಗಳಂ. ಆದಿವನ್ ಷಟಕೋಪಾಖ್ಯೈ ಮುನಿವರ್ಯೈ ಮಹಾತ್ಮಭಿಃ ಸಮರ್ಚಿತಾಯ ನಿತ್ಯಾಯ ಶ್ರೀ ನೃಸಿಂಹಾಯ ಮಂಗಳಂ. ಜಗಜನ್ಮಾದಿ ಲಕ್ಷ್ಯಾಯ ಸ್ವೇಚ್ಛಾ ಸ್ವೀಕೃತ ಮೂರ್ತಯೇ ವಿಧ್ವಸ್ತಾಖಿಲ ಹೇಯಾಯ ಶ್ರೀ ನೃಸಿಂಹಾಯ ಮಂಗಳಂ. ಜ್ಞಾನಾನಂದ ಸ್ವರೂಪಾಯ ಜ್ಞಾನಶಕ್ತ್ಯಾದಿ ಸಿಂಧವೇ ಬಂಧವೇ ಸರ್ವಲೋಕಾನಾಂ ಶ್ರೀ ನೃಸಿಂಹಾಯ ಮಂಗಳಂ. ಕಾಯಾದವ ಪರಿತ್ರಾಣ ಭಾವಿತ ಸ್ತಂಭ ಜನ್ಮನೆ ಬ್ರಹ್ಮೇಂದ್ರಾದಿ ಸ್ತುತಾಯ ಸ್ಯಾತ್ ಶ್ರೀ ನೃಸಿಂಹಾಯ ಮಂಗಳಂ. ಗುಣಲೇಶ ವಿಹೀನಸ್ಯ ಸರ್ವಹೇಯಾಸ್ಪದಸ್ಯ ಮೇ ಮಂತೂನ್ ಕ್ಷಂತ್ರೇಪ್ಯನಂತಾನ್ ಸ್ಯಾತ್ ಶ್ರೀನೃಸಿಂಹಾಯ ಮಂಗಳಂ. ಶ್ರೀನಿವಾಸಯತೀಂದ್ರೋಕ್ತಂ ಲಕ್ಷ್ಮೀನೃಹರಿಮಂಗಳಂ. ಯೇ ಪಠಂತಿ ಮಹಾತ್ಮನಃ ತೇಷಾಂ ಭೂಯಾತ್ತು ಮಂಗಳಂ.